ವಿದಡೆ ತೊಗರಿ ಬೆಳೆಗೆ ರೋಗಬಾಧೆ, ಎಕರೆಗೆ 30,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ರಂಗದಲ್ಲಿ ನಾವು ಕೃಷಿ ಸಿರಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಕೃಷಿ ಮತ್ತು ಪರಿಸರ ಕುರಿತಾದಂಥ ಒಂದು ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮ. ಇದರಲ್ಲಿ ನಮ್ಮ ರೈತ ಬಾಂಧವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೋಬಹುದು. ಹಾಗೆಯೇ ನಾವು ಕೇಳುವಂಥ ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರಿಗೂ ಕೂಡ ಮಾಹಿತಿಯನ್ನು ಕೊಡುವಂತಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558. ನಮ್ಮ ಜೊತೆಯಲ್ಲಿ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ಕಳೆದ ಒಂದು 2-3 ದಿನಗಳಿಂದ ನಮ್ಮ ಜಿಲ್ಲೆಯಲ್ಲಿ ಈ ಚಂಡಮಾರುತದ ಒಂದು ಪ್ರಭಾವದಿಂದ ಮಳೆ ಕೂಡ ಆಗಿದೆ. ಹೌದು ಸರ್. ವಿಶೇಷವಾಗಿ ನಮ್ಮ ಭತ್ತದ ಬೆಳೆಗಾರರಿಗೆ ಮತ್ತು ಕಾಫಿಯನ್ನು ಕೊಯ್ಲು ಮಾಡಬೇಕು ಅಂದ್ಕೊಂಡಿರೋವಂಥವ್ರಿಗೆ ನಷ್ಟ ಆಗಿದೆ. ಹೌದು, ಕಾಫಿ ಹಣ್ಣುಗಳೆಲ್ಲ ಉದುರಿದ್ದಾವೆ, ಭತ್ತದ್ದು ಒಂದು ತೆನೆಯಿಂದ ಬೀಜಗಳು ಬಿದ್ದಿರ್ತವೆ, ಮತ್ತು ಬೆಳೆನೂ ಕೂಡ ಮಲಗಿರುತ್ತೆ. ಇಂಥವೆಲ್ಲ ಸುಮಾರು ಸಮಸ್ಯೆಗಳಾಗಿದ್ದಾವೆ. ಈಗ ಇನ್ನು ಮುಂದೆ ಈ ಭತ್ತದ ಬೆಳೆ ಕಟಾವು ಕಾರ್ಯವನ್ನು ಮಾಡುವಂಥವ್ರು ಈ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡೇ ಮಾಡೋದು ಒಳ್ಳೆಯದು. ಯಾಕಂದರೆ ಇವತ್ತು ಸ್ವಲ್ಪ ತಿಳಿಯಾದಂಗೆ ಕಾಣುತ್ತೆ ವಾತಾವರಣ, ಬಿಸಿಲು ಕೂಡ ಇತ್ತು. ಹಾಗಾಗಿ ಅದನ್ನ ಮುಂದೂಡಬೇಕು ಅಂತಂದ್ರೂ ಸ್ವಲ್ಪ ಮತ್ತಿನ್ನೊಂದು ಯಾವುದಾದ್ರೂ ಬಂದರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಹವಾಮಾನ ಇಲಾಖೆಯ ಮುನ್ಸೂಚನೆ ನೋಡಿಕೊಂಡು ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನೊಂದೇನು ಅಂದರೆ ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಅನುಷ್ಠಾನ ಆಗಿದೆ ಕೊಡಗು ಜಿಲ್ಲೆಯಲ್ಲಿ, ವಿಶೇಷವಾಗಿ ಭತ್ತದ ಬೆಳೆಗೆ ನಮ್ಮ ಜಿಲ್ಲೆಯಲ್ಲಿ. ಹಾಗೆಯೇ ಈ ಕೆಲವು ಕಡೆಗಳಲ್ಲಿ ಮುಸ್ಕಿನ ಜೋಳದ ಬೆಳೆಗೂ ಕೂಡ ಇದನ್ನು ಅನುಷ್ಠಾನ ಮಾಡಲಾಗಿದೆ. ಈಗ ಯಾವ ರೈತರು ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ತಮ್ಮ ಒಂದು ಬೆಳೆಗೆ ಅಳವಡಿಸ್ಕೊಂಡಿದ್ದಾರೆ, ಅವರು ಈಗ ಭತ್ತದ ಒಂದು ಬೆಳೆಯ ಕೊಯ್ಲನ್ನು ಮಾಡಿ ಗದ್ದೆಯಲ್ಲಿ ಬಿಟ್ಟಿದರೆ ಅದು ನಷ್ಟ ಏನಾದರೂ ಉಂಟಾಗಿದ್ದರೆ ಅವರು ತಕ್ಷಣ ಈಗ ಈ ವಿಮಾ ಕಂಪನಿಗೆ ತಿಳಿಸ್ಬೇಕಾಗತ್ತೆ. 48 ಗಂಟೆ ಒಳಗಾಗಿ ತಿಳಿಸ್ಬೇಕು, ಅದೊಂದು ಅವರ ಕಂಡೀಷನ್ನು. ಅಂದರೆ ಅದು ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ವೈಶಿಷ್ಟ್ಯ ಕೂಡ. ಬೆಳೆಯನ್ನು ಕೊಯ್ಲು ಮಾಡಿ 14 ದಿನದವರೆಗೆ ಅದು ವಿಮಾ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾಗಿ ಯಾರಾದರೂ ನಷ್ಟಕ್ಕೆ ಒಳಗಾಗಿರುವಂಥ ರೈತ ಬಾಂಧವರಿದ್ದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು. ಆ ದೂರವಾಣಿ ಸಂಖ್ಯೆ ಏನು ಅಂದರೆ 1800-4625-6678. ಇದು ಈ ಬೆಳೆ ವಿಮೆ ಕಂಪನಿಯ ದೂರವಾಣಿ ಸಂಖ್ಯೆ 1800-4625-6678. ಇದು ಮತ್ತು ಇದಕ್ಕೆ ಯಾವುದೇ ವೆಚ್ಚ ಕೂಡ ತಗಲಲ್ಲ, ಟೋಲ್ ಫ್ರೀ ಅಂತಾರಲ್ಲ ಆ ರೀತಿಯ. ಇನ್ನೊಂದು ಕೃಷಿ ರಕ್ಷಕ ಸಹಾಯವಾಣಿ ಅಂತ ಇದೆ. ಕೃಷಿ ರಕ್ಷಕ ಸಹಾಯವಾಣಿ ಅದು ಸಂಖ್ಯೆ ಏನು ಅಂದರೆ 1444-7 ಅಥವಾ 1444-7 ಈ ಒಂದು ಸಂಖ್ಯೆ. 144-47 ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ಅವರು ಅವರಿಗೆ ಮಾಹಿತಿ ಕೊಡಬೇಕು. ಅವರು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ವಿಮಾ ಕಂಪನಿಯ ಒಂದು ಏಜೆಂಟರು ಕೂಡ ಅವರ ಜಮೀನಿಗೆ ಭೇಟಿ ನೀಡಿ ಅಲ್ಲಿ ಎಷ್ಟು ಮಟ್ಟಿಗೆ ನಷ್ಟ ಸಂಭವಿಸಿದೆ ಅಂತ ಅಂದಾಜು ಮಾಡಿ ವರದಿಯನ್ನು ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೆ ಅವರಿಗೆ ವಿಮೆ ಸಿಗುತ್ತೆ. ಹಾಗಾಗಿ ಯಾರು ಇದ ಒಂದು ತೊಂದರೆಗೆ ಒಳಗಾಗಿದ್ದಾರೆ ಆ ರೈತ ಬಾಂಧವರು ಈ ವಿಚಾರದಲ್ಲಿ ಸ್ವಲ್ಪ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ನಾವು ಹೇಳೋಣ. ಇದು ಭತ್ತದ ಕೃಷಿಗೆ ಮಾತ್ರ? ಭತ್ತದ ಕೃಷಿಗೆ ಮಾತ್ರ. ಯಾರು ವಿಮೆಯನ್ನು ಮಾಡಿಸಿದಾರಲ್ಲ ಅವರು, ಮತ್ತೆ ಮುಸ್ಕಿನ ಜೋಳಕ್ಕೂ ಸಮಸ್ಯೆ ಆಗಿದ್ರೂ ಆಗುತ್ತೆ. ಕೆಲವು ತಾಲೂಕುಗಳಲ್ಲಿ ಮಾಡಿದ್ದಾರೆ, ಅವೇನಾದರೂ ಬಿದ್ದೋಗಿರೋದು, ತೆನೆಗಳೆಲ್ಲ ಬಿದ್ದೋಗಿರೋದು ಅಥವಾ ಕೊಳೆತಿರೋದು ಇಂಥದ್ದಿದ್ದರೆ ಕೆಲವು ಆ ಸ್ಥಳೀಯ ಮಟ್ಟದಲ್ಲೇ ಕೆಲವು ಆಗ್ಬಿಟ್ಟಿರುತ್ತೆ. ಹೆಚ್ಚು ಯಾವುದೋ ಒಂದು ಅಲ್ಲಿ ಪಕ್ಕದಲ್ಲೇ ಒಂದು ಕಟ್ಟೆಗಿಟ್ಟೆ ಇರುತ್ತೆ, ಕಟ್ಟೆ ಹೊಡೆದ್ಬಿಟ್ಟು ನೀರು ನುಗ್ಗಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅವು ಸ್ಥಳೀಯವಾದ ಸಮಸ್ಯೆ ಅದು. ಅವರೇ ರೈತರೇ ಅದನ್ನ ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು. ಅದರಲ್ಲಿ ಅದು ಅವಕಾಶ ಇದೆ ನೋಡಿ ಇದರಲ್ಲಿ. ಹೌದು, ಫಸಲ್ ಬಿಮಾ ಯೋಜನೆಯಲ್ಲಿ ಜುಲೈ ಸಂದರ್ಭದಲ್ಲಿ ನಾವು ಇದನ್ನೇ ಪ್ರಸಾರ ಮಾಡ್ತಾ ಇದ್ವಿ, ಫಸಲ್ ಬಿಮಾ ಯೋಜನೆ ಮಾಡಿಸಿ ನಿಮ್ಗೆ ಅನುಕೂಲ ಆಗುತ್ತೆ, ಬಹುಶಃ ಮಾಡಿಸಿದವ್ರಿಗೆ ಇವಾಗ ಅದು ಅನಿಸ್ತಾ ಇರಬಹುದು ಒಳ್ಳೆದಾಗಿದೆ ಅಂತ ಹೇಳಿ. ಹೌದು, ಯಾಕೆಂದ್ರೆ ಇದು ಬಿತ್ತೋ ಸಮಯದಲ್ಲಿ ಏನಾದರೂ ತೊಂದರೆ ಆದ್ರೂ ವಿಮೆ ಸಿಗುತ್ತೆ ಇದರಲ್ಲಿ. ಬಿತ್ತನೆ ಮಾಡಿದಾಗ ಸರಿಯಾಗಿ ಅದು ಮೊಳಕೆ ಬರಲಿಲ್ಲ ಅಂದರೆ ಎಷ್ಟು ನಷ್ಟ ಆಗಿದೆ ಅಲ್ಲಿಗೆ ಅಷ್ಟು ನಷ್ಟವನ್ನು ಅವರಿಗೆ ಭರಿಸ್ಬಿಟ್ಟು ಆ ಯೋಜನೆ ಆ ಒಂದು ವಿಮೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅಲ್ಲೂ ಅದು ಇದೆ, ಮತ್ತು ಇಳುವರಿ ಮೇಲೂ ಕೂಡ ಇದೆ, ಇಳುವರಿ ಮೇಲೂ ಇದೆ. ಮತ್ತು ಈಗ ಕೊಯ್ಲು ಮಾಡಿದಾಗ ಆಗುವಂಥ ಒಂದು ನಷ್ಟ ಅದು ಕೂಡ ಇದೆ. ಈಗ ಹೀಗೆ ಬೇರೆ ಬೇರೆ ಒಂದು ಹಂತದಲ್ಲೂ ಕೂಡ ಇದಕ್ಕೆ ಒಂದು ರಕ್ಷಣೆಯನ್ನು ನೀಡಲಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ. ಆದ್ದರಿಂದ ರೈತ ಬಾಂಧವರು ಇದಕ್ಕೆ ಸಂಬಂಧಪಟ್ಟ ಒಂದು ದೂರುಗಳು ಏನಾದರೂ ಇದ್ದರೆ ಈ ಸಂಖ್ಯೆಗಳಿಗೆ ಕೊಡ್ಬೋದು, 1800-4250-6675 ಈ ಸಂಖ್ಯೆಗೆ. ಮತ್ತು ಕೃಷಿ ರಕ್ಷಕ ಸಹಾಯವಾಣಿ 1444-7 ಇದನ್ನು ನಮ್ಮ ಕೃಷಿ ಇಲಾಖೆಯವರು ಒಂದು ಕೊಟ್ಟಿರುವಂಥ ಮಾಹಿತಿ. ಅವರು ಸುಮಾರು ಒಂದು ವಾರದ ಕಾಲ ಮುಂದೂಡೋ ರೀತಿಯಲ್ಲೇ ಕೇಳಿದ್ದಾರೆ ಭತ್ತದ ಕಟಾವು ಕೆಲಸವನ್ನು. ಯಾಕಂದರೆ ಜಮೀನಲ್ಲಿ ಸ್ವಲ್ಪ ತೇವ ಆಗಿರ್ಬೋದು, ಅದು ಒಂದಿರುತ್ತೆ. ಮತ್ತೆ ಏನಾದರೂ ಇದರ ಮುನ್ಸೂಚನೆ ಇದ್ದೂ ಇರ್ಬೋದು, ಇನ್ನೂ ಮುಂದುವರಿಬೋದು ಅಂತಂದು, ಯಾವುದು ಚಂಡಮಾರುತದ್ದು ಮತ್ತು ಮಳೆದು ಅದೆಲ್ಲ ಇನ್ನು ಮಾಡಿ ಅವರು ಕೊಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಮಾಹಿತಿ ಕೊಡುವಾಗ ಒಂದು ಸ್ಥಿತಿ ಇರುತ್ತೆ, ಅದು ಕೊಟ್ಟ ಮೇಲೆ ಇನ್ನೊಂಥರ ಸ್ಥಿತಿ ಆಗಿರುತ್ತೆ. ಅದರಿಂದ ಯಾವ್ದಕ್ಕೂ ಇವರು ಹವಾಮಾನ ಮುನ್ಸೂಚನೆ ನೋಡಿಕೊಂಡೇ ಮಾಡುವಂಥದ್ದು ಒಳ್ಳೆಯದು ಅಂತ ನಾವು ಹೇಳ್ಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ ವಿನೋದ್, ಆನಂತರ ನಮ್ಮ ಸಂವಾದನ ಮುಂದುವರಿಸೋಣ. ಖಂಡಿತ ಸರ್. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಈಗ ವಿನೋದ್, ನಾಳೆ ಇದೆಯಲ್ಲ ಡಿಸೆಂಬರ್ 5, ಸರ್, ನಮ್ಮ ಕೃಷಿಕ ಜಗತ್ತಿಗೆ, ಕೃಷಿಕ ಮಿತ್ರರಿಗೆ ಬಹಳ ಮುಖ್ಯವಾದ ದಿನ. ಯಾಕೆ ಹೇಳಿ? ವಿಶ್ವ ಮಣ್ಣು ದಿನಾಚರಣೆ. ಸರಿಯಾಗಿ ಹೇಳಿದ್ರಿ ತಾವು, ವಿಶ್ವ ಮಣ್ಣು ದಿನ. ನೋಡ್ರಿ, ಮಣ್ಣು ಎಲ್ಲ ಆಚರಣೆಗಿಂತ ಶ್ರೇಷ್ಠವಾದ ಆಚರಣೆ ಅಂತ ಹೇಳ್ಬೋದು. ಹೌದು, ಈಗ ನಮ್ಮ ನಾಗರಿಕತೆಗಳು ಹುಟ್ಟಿ ಅಭಿವೃದ್ಧಿ ಆಗಿರೋದೇ ಮಣ್ಣಿಂದ. ಕೆಲವು ನಾವು ಚರಿತ್ರೆಯಲ್ಲಿ ಓದಿದ್ದೀವಿ, ಮಣ್ಣನ್ನು ಸರಿಯಾಗಿ ನಿರ್ವಹಣೆ ಮಾಡದಲ್ಲೇ ಅವೆಲ್ಲ ಕೊಚ್ಚಿಕೊಂಡೋಗಿ ಮೇಲ್ಮಣ್ಣು, ಈ ಮೆಸೊಪೊಟೋಮಿಯಾ ಕೆಲವೆಲ್ಲ ನಾಗರಿಕತೆ ಅಳಿದಿದ್ದಾವೆ. ಯಾಕೆಂದರೆ ಮೇಲ್ಮಣ್ಣು ಕೊಚ್ಚು ಹೋಯಿತು ಅಂತ ಅಂದರೆ ಅವರು ಏನು ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ನಾವು ಕೇಳಿದ್ವಿ. ಇದರಲ್ಲಿ ಅವ್ರು ಸರಿಯಾಗಿ ಮಣ್ಣಿನ ನಿರ್ವಹಣೆ ಆಗಲಿಲ್ಲ ಅಂತ, ಪ್ರವಾಹದಿಂದ ಇದರಿಂದ ಎಲ್ಲನೂ. ಆದ್ದರಿಂದ ಈ ಮಣ್ಣು ಏನು ಒಂದು ಅರ್ಧ ಅಡಿ ಅಥವಾ ಒಂದಡಿ ಇರುತ್ತಲ್ಲ ನಮ್ಮ ಭೂಮಿಗೆ ಮೇಲ್ಪದರ, ಆ ಒಂದು ರೀತಿ ವಸ್ತ್ರ ಇದ್ದಾಗೆ, ಇದು ಬಟ್ಟೆ ಇದ್ದಾಗೆ. ಬಟ್ಟೆ ಜೊತೆಗೆ ಬಟ್ಟೆ ಇದ್ದಂಗಲ್ದರೆ ಇದು ಸಾಕಷ್ಟು ವೈಶಿಷ್ಟ್ಯ ಹೊಂದಿದೆ. ಏನಂದರೆ ಮಣ್ಣನ್ನು ನಿರ್ಜೀವ ವಸ್ತು ಅಂತ ನಾವು ಪರಿಗಣಿಸ್ತೀವಿ, ಆದರೆ ಇದು ನಿರ್ಜೀವ ವಸ್ತು ಅಲ್ಲ. ಒಂದು ಒಂದು ಗ್ರಾಮ ಮಣ್ಣಲ್ಲಿ ಕೋಟ್ಯಾನ್ ಕೋಟಿ ಸೂಕ್ಷ್ಮಾಣುಜೀವಿಗಳಿರ್ತವೆ. ಅವು ಶಿಲೀಂಧ್ರ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಆಕ್ಟಿನೋಮೈಸಿಟ್ಸು, ಬೇರೆ ಬೇರೆ ಇನ್ನೂ ಎಷ್ಟಿರುವ ಸಂಶೋಧನೆ ಮಾಡಿ ಇನ್ನೂ ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂಥ ಒಂದು ಸಂಖ್ಯೆಯ ಸೂಕ್ಷ್ಮಾಣುಗಳಿರ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ಕಾರ ಸರ್. ತಾವು ಸುಬ್ರಹ್ಮಣ್ಯ ಕೋಟರಂಗಡ ಶ್ರೀಮಂಗಲ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. ಹೇಳಿ, ಹೇಗೇನು ಮಳೆಯಿಂದ ಏನಾದರೂ ಸಮಸ್ಯೆ ಆಯ್ತಾ? ಇವತ್ತು ಮಳೆ ಇಲ್ಲ ಸರ್, ನಿನ್ನೆ ತನಕ ಒಳ್ಳೆ ಮಳೆ. ನಿಮ್ಮ ಏನು ಬೆಳಗ್ಗೆ ಏನಾದರೂ ಸಮಸ್ಯೆ ಕುಯ್ಬೇಕಾಗಿತ್ತು, ಮಳೆ ಜೋರಾಗಿ ಸ್ಟಾರ್ಟ್ ಮಾಡಿಲ್ಲ, ಮೊನ್ನೆ ಮಾಡಬೇಕಾಗಿತ್ತು. ಏನು ಕಾಳೇನಂತ ಉದ್ರಿಲ್ವಾ? ಏನ್ ಸರ್? ಭತ್ತದ ಬೆಳೆದು ಕಾಳುಗಳು ಏನು ಉದ್ರಿಲ್ಲ ತಾನೆ? ಅದೇ ಕುಯ್ದಾಕಿದ್ರೆ ಎಲ್ಲ ಹಾಳಾಗೋದು, ತುಂಬಾ ಜನ ಕುಯ್ದಾಕ್ಬಿಟ್ಟಿದ್ದಾರೆ. ನಾವು ಕುಯ್ದಿಲ್ಲ, ಮೊನ್ನೆ ಸ್ಟಾರ್ಟ್ ಮಾಡೋದು, ಮಳೆ ನೋಡಿ ಬಾಕಿ ಮಾಡೋದು. ಸರಿ ಸರಿ, ಇಲ್ಲ ಇನ್ನೂ ಸ್ವಲ್ಪ ಅದನ್ನ ನೋಡ್ಕೊಂಡೇನೆ ಹವಾಮಾನ ಮುನ್ಸೂಚನೆ. ಅದೇ ಅದನ್ನೇ ಮಾಡೋದೇ ಒಳ್ಳೇದು ಅಂತ ಈಗ ಕೃಷಿ ಇಲಾಖೆಯವರು ಹೇಳಿದ್ದಾರೆ. ಅದೇ ಈಗ ಅರಬ್ಬಿ ಸಮುದ್ರಕ್ಕೆ ಪುನಃ ಶಿಫ್ಟ್ ಆಗಿದೆ ಕಣ್ತೆ. ಹಾಗಾಗಿ ಒಂದು ಸಂಖ್ಯೆ ಕೊಡ್ತೀನಿ ಸುಬ್ರಹ್ಮಣ್ಯ ಅವರು, ಯಾರ್ಯಾರು ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡ್ಕೊಂಡಿದಾರಲ್ಲ, ಅವರು ಆದಷ್ಟು ಬೇಗ ಈ ಕಂಪ್ನಿಗೆ ಫೋನ್ ಮಾಡಿ ತಿಳಿಸ್ಬೇಕಾಗತ್ತೆ. ಹಿಂಗೆ ನಮ್ದು ಬೆಳೆ ಭತ್ತದ ಬೆಳೆ ಕೊಯ್ದಿದ್ವಿ, ಅದು ಎಲ್ಲ ನೆಲ್ಲೆಲ್ಲ ನೆಲಕ್ಕೆ ಉದುರ್ಬಿಟ್ಟಿದೆ. ನಿಮ್ಮ ಅಲ್ಲ, ನಿಮ್ಮ ಯಾರನ್ನ ಸ್ನೇಹಿತರು ಯಾರು ಇದ್ರೆ, ನೆಂಟರು ಇದ್ರೆ ಹೇಳಿ ಅಂತ. 144 47 144 47 ಕೃಷಿ ರಕ್ಷಕ ಸಹಾಯವಾಣಿ ಅಂತ ಇದು. ಈ ಸಂಖ್ಯೆಗೆ ಅವರು ಕರೆ ಮಾಡಿ ತಿಳಿಸಿದ್ರೆ ಕೃಷಿ ಇಲಾಖೆಯವರು ವಿಮಾ ಕಂಪನಿ ಪ್ರತಿನಿಧಿಗಳು ಬರ್ತಾರೆ ಅವ್ರ ಜಮೀನಿಗೆ, ಎಷ್ಟು ಮಟ್ಟಿಗೆ ನಷ್ಟ ಆಗಿದೆ ಅಂತಂದು ಅವರು ಒಂದು ದಾಖಲೀಕರಣ ಮಾಡಿಕೊಂಡು ಅವರಿಗೆ ಪರಿಹಾರ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಅವರು ಫಸಲ್ ಬಿಮಾ ಯೋಜನೆಯಲ್ಲಿ ಸೇರಿರ್ಬೇಕು. ನಾವು ಮಾಡಿಸಿದೀವಿ ಅಂತ ಹೇಳಿದ್ರಲ್ಲ, ನೀವು ವಿಮೆ ಮಾಡಿಸಿದೀವಿ ಅಂತ ಕಳ್ಸರ್ ಹೇಳ್ದಂಗಿತ್ತು. ಈ ಸರಿ ಮಾಡಿಸಿಲ್ವಾ? ಅಲ್ಲ ಈ ಸರಿ ನೋಡಿ, ಕೆಲವರು ಕೊಯ್ದವ್ರಿಗೆಲ್ಲ ಬಹಳ ಒಂದು ತೊಂದರೆ. ನಮಗೆ ಆವಾಗ ಮಳೆ ಅಂತ ಕಾಡೊಂದೇ ಅದು ಇದು ತುಂಬಾ ಲಾಸ್ ಮಾಡಿತ್ತು. ಈ ಸಲ ಮಾಡಿದ್ರೆ ಆವಾಗ ವಿಮೆ ಅವ್ರಿಗೆಲ್ಲ ಬರ್ದಲ್ಲ ಅದು ಕಾಡ ಮಾಡಕ್ಕೆ ಹೋಗ್ಲಿಲ್ಲ. ಅದೇ ಇಲ್ಲಿ ಕೆಲವೊಂದು ಪ್ರದೇಶಗಳಿಗೆ ವಿಶಿಷ್ಟವಾದ ಒಂದು ಅಂಶಗಳನ್ನು ಸೇರಿಸಬೇಕಾಗುತ್ತೆ ವಿಮೆಗೆ. ಈ ಕಾಡಂದಿ ಕಾಡಾನೆ ಇವುಗಳ ಹಾವಳಿಯಿಂದ ಹಾಳಾದ್ರು ಅಂತ ಒಂದು ಸೇರಿಸಿಕೊಂಡ್ರೆ ಒಳ್ಳೇದು ಅಂದಂಗೆ ಕಾಣುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಅದು ಅದು ಒಂದು ಸಲಹೆ ಕೊಡಬೇಕಾಗತ್ತೆ ಎಲ್ಲ ರೈತರು. ಅದು ಬೆಳೆ ಚೆನ್ನಾಗಿದೆಯಾ ನಿಮ್ದು? ತುಂಗಾ ಅಂತ ಹೇಳಿದ್ರಲ್ವ? ಚೆನ್ನಾಗಿ ಬೆಳೆದಿದೆಯಾ ಬೆಳೆ? ಚೆನ್ನಾಗಿ ಬಂದಿದೆ. ಎಷ್ಟು ಎಕರೆಗೆ ಹಾಕಿದ್ರ? ಎಷ್ಟು ಎಕರೆಗೆ ಹಾಕಿದ್ರ? 5 ಎಕರೆಗೆ ಸರ್. 5 ಎಕರೆಗೆ ಒಳ್ಳೆ. ಅದೇ 10 ಎಕರೆ ಇತ್ತು, ಬ್ರದರ್ ಈಗ 5 ಎಕರೆ ಒಂದು ಸಪರೇಟ್ ಮಾಡ್ತಾನೆ. ಸರಿ, ನಾನು 5 ಎಕರೆ ಮಾಡ್ತೇನೆ. ಸರಿ ಸರಿ, 5 ಎಕರೆ ಅಂದ್ರೆ ಸುಮಾರು ಆಯ್ತು. ನಿಮ್ಮ ಮನೆಗೆ ಬಳಸ್ಕೊಂಡು ನೀವು ಮಾರಾಟ ಮಾಡೋಷ್ಟು ಇಲ್ಲ, ನಾವು ನಮ್ಮ ಲೇಬರ್ ಗಳಿಗೆಲ್ಲ ನಾವು ಮನೆಯಲ್ಲೇ ಕೊಡ್ತೀವಿ. ಅವ್ರಿಗೆ ಕೊಟ್ಟು ಬಿಡ್ತೀರಾ ನೀವು? ಸ್ವಸ್ಥಲ್ ತಗೊಳ್ತೀರಾ? ನಮಗೂ ಅಷ್ಟೇ, ಎಲ್ರಿಗೂ ಒಂದೇ. ಅಲ್ಲಿಗೆ ಸಾಕಾಗುತ್ತಾ ನಿಮ್ಗೆ, ನಿಮ್ಗೆ ಮತ್ತೆ ನಿಮ್ಮ ಕೆಲಸಗಾರರಿಗೆ? ಕೆಲಸಗಾರರಿಗೆ ಸ್ವಲ್ಪ ಸಾಕೋದಿಲ್ಲ, ಅವ್ರಿಗೆ ಸ್ವಲ್ಪ ರೇಷನ್ ಅದು ಇದೆಲ್ಲ ಸಿಗುತ್ತೆ. ಹೌದೌದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೇದೇ ನೀವು ಇದೊಂದು ಮಾಡ್ತಾ ಇರೋದು, ಭತ್ತದ ಬೇಸಾಯ ಬಿಟ್ಟಿಲ್ಲ. ಹೌದು. ಮತ್ತೆ ಕಾಫಿ ಹೇಗಿದೆ? ಕಾಫಿ ಅಷ್ಟೇ, ಇದು ಕಚ್ಚಡ ಅಂತ ಹೇಳ್ತೀವಲ್ಲ, ಮಳೆಗೆ ಜಾಸ್ತಿ ಆಗ್ಬಿಡ್ತು. ಹೌದೌದೌದು, ಈ ಟೈಮಲ್ಲೆಲ್ಲ ಅದಕ್ಕೆ ಕೊಡ್ಬೇಕಾಗಿತ್ತು, ಅದು ಕಳೆ ತೆಗಿಬೇಕಾಗಿತ್ತು. ಯಾಕಂದ್ರೆ ಈಗ ಹೆರ್ತೆ ಅಂತ ಎಲ್ಲ ಮಾಡ್ತಾರಲ್ಲ ಕೊಯ್ಲಿಗಿಂತ ಮುಂಚೆ. ಅದೇ ಅದೇ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ವೀಕ್, ಮಳೆ ನಿಂತಿದ್ದ ಮೇಲೆ ಮೊನ್ನೆ ಪುನಃ 3 ದಿವಸ ಒಳ್ಳೆ ಮಳೆ ಆಯ್ತು. ಮಳೆ ಬಂದು ಮತ್ತೆ ಎಲ್ಲ ಈಗ ಚಿಗುರುತ್ತೆ? ಚಿಗುರುವಲ್ಲ, ಕೆಲಸ ಆಗಿಲ್ಲ ಸರ್, ಕೆಲಸ ಹಿಡಿಯುತ್ತೆ ಮಣ್ಣು. ಹೌದೌದೌದು, ಹೆರ್ತೆ ಮಾಡೋಕೆ ಹಿಡಿಯುತ್ತೆ, ಕೆಲಸ ಸಾಗಲ್ಲ. ಹೌದೌದೌದು, 2-3 ದಿವಸ ಬಿಸಿಲು ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಕಾಫಿ ಎಲ್ಲ ಸ್ವಲ್ಪ ಉದ್ರೋಗ ಇದೆ ಮಳೆಗೆ. ಹೌದೌದೌದು, ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ. ನಮಗೆಲ್ಲ ಎವರೇಜ್ ಜಾಸ್ತಿ ಆಯ್ತು, 60-80 ಆಗ್ತಿದ್ದು 120-130 ಆಗ್ಬಿಟ್ಟಿದೆ. ಸರಿ ಸರಿ, ಈಗ ಒಂಥರ ಮಳೆ ಬಂದಿದ್ದು ಯಾರಾದ್ರೂ ಈ ಸುಣ್ಣ ಕೊಡೋಂತವ್ರು ಕಾಫಿ ತೋಟಗಳಿಗೆ ಕೊಡ್ಬೋದು. ಮತ್ತೆ ಕಾಫಿಗೆ ಈ ಸಲ ಈ ಮಳೆ ಒಳ್ಳೇದಂತ ಹೇಳ್ತಾರೆ, ಪ್ರೀ ಮಾನ್ಸೂನ್ ಅಂತ. ಇಲ್ಲ, ಪೋಸ್ಟ್ ಮಾನ್ಸೂನ್. ಸಾರಿ ಪೋಸ್ಟ್ ಮಾಡಿ ಮಾರ್ಚಿಗೆ ನಮಗೆ ದೊಡ್ಡ ಮಳೆ ಬೇಕಂತ ಇಲ್ಲ. ಈ ಸಲ ಈ ಟೈಮ್ ಅಲ್ಲಿ ಮಳೆ ಹೊಡೆದ್ರೆ ಅಂದ್ರೆ ಮೊಗ್ಗುಗಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗ್ತವೆ ಅಂತ, ಸ್ವಲ್ಪ ಅಭಿವೃದ್ಧಿ ಆಗಿರುತ್ತೆ ಅಂತ. ಒಂದು ಕಡೆ ಪ್ಲಸ್ ಆದ್ರೆ ಇನ್ನೊಂದು ಕಡೆ ಡಿಸ್ಅಡ್ವಾಂಟೇಜಸ್ ಕಾಫಿ ಎಲ್ಲ ಉದುರೋದು ಇದೆಲ್ಲ ಆಗಿದೆ. ಅಡಿಕೆನೂ ಇದೆಯಲ್ಲ ನಿಮ್ದು? ಇಲ್ಲ ಸರ್, ಅಡಿಕೆ ಎಲ್ಲ ಸ್ವಲ್ಪ ಆಗಿದೆಲ್ಲ, ಆನೆಗಳು ಬಿಡೋದಿಲ್ಲ. ಅದೊಂದು ಸ್ವಲ್ಪ ಎಲ್ಲ ಈ ವರ್ಷ ಆನೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಗದ್ದೆಗೆ ಬಂದಿಲ್ಲ ಈ ವರ್ಷ. ಇಲ್ಲದ್ರೆ ಅದು ಬೇರೆ ಕಾರ್ಯ, ಕಾಡಂದಿಗಳು ಮಾತ್ರ ಲಾಸ್ ಮಾಡಿದೆ ಸ್ವಲ್ಪ. ಕಾಳುಮೆಣಸು ಇಲ್ಲ? ಕಾಳುಮೆಣಸು ಇದೆ, ಇದರಲ್ಲಿ ಪರವಾಗಿಲ್ಲ. ಕೊತ್ತುಗಳು ಇದಾವೆ? ಹೌದೌದು. ಅದು ಸ್ವಲ್ಪ ನಿರೀಕ್ಷೆ ಮಾಡ್ಬೋದು ಅಂತೀರಾ? ಅದೇ ಅದು ಸ್ವಲ್ಪ ಇದೆ, ಈಗ ಮಳೆ ಎಲ್ಲ ಒಳ್ಳೇದೇ, ಅದಕ್ಕೆ ಬಿಡಿ. ರೋಬಸ್ಟ ಕಾಫಿ ನಿಮ್ದಲ್ವಾ? ನಮ್ದೆಲ್ಲ ರೋಬಸ್ಟ ಸರ್. ರೋಬಸ್ಟ ಇನ್ನ ಪ್ರಾರಂಭ ಮಾಡಬೇಕು ಈ ತಿಂಗಳು ಕೊನೆಗೆ ಕೊಯ್ಲು. ಕೊಯ್ಲಿಗೆ ಬಂದಿಲ್ಲ ಸರ್, ಇನ್ನು ಎರತೆಗಳಲ್ಲಿ ಜನವರಿಯಲ್ಲಿ ಆಗೋದು. ಜನವರಿಗೆ ಆಗುತ್ತಾ? ಹೌದೌದು. ಸರಿ ಸರಿ ಸರಿ ಸರಿ ಸುಬ್ರಹ್ಮಣ್ಯರ, ಇವತ್ತಿನ ಒಂದು ಪ್ರಶ್ನೆ ನಮ್ಮ ಕಾರ್ಯಕ್ರಮದಲ್ಲಿ. ಸಾಧಾರಣವಾಗಿ ನಮ್ಮ ಕೃಷಿಗೆ ಬಹಳ ಮುಖ್ಯವಾದಂತಹ ಮೇಲ್ಮಣ್ಣು ಅಂದ್ರೆ ಎಷ್ಟು ಸೆಂಟಿಮೀಟರ್ ಆಳದವರೆಗೆ ಅದು ಮುಖ್ಯವಾಗಿರುತ್ತೆ, ಬಹಳ ನಾವು ಅದನ್ನ ಕಳ್ಕೋಬಾರದು ಅಂತ ನೀವು ಹೇಳ್ತೀರಾ? ಆರು ಸೆಂಟಿಮೀಟರ್ ಬಹಳ ಮುಖ್ಯ ನಿಜ. ಒಂದು ಇದ್ರ ಪ್ರಕಾರ ನಾವು ಒಂದು 30 ಸೆಂಟಿಮೀಟರ್ ಅಂತ ಹೇಳ್ಬೋದು. ಒಂದು ಅಡಿವರೆಗೂ ನೀವು ಹೇಳಿದ್ದು 6 ಸೆಂಟಿಮೀಟರ್ ಅಲ್ಲ, 6 ಅಂಗುಲ. ಆರು ಅಂಗುಲ ಅಂದ್ರೆ 15 ಸೆಂಟಿಮೀಟರ್. ಅದು ನಾವು ಮಣ್ಣು ಪರೀಕ್ಷೆಗೆಲ್ಲ ತಗೊಳ್ತಾ ಇರ್ತೀವಿ. ಇಂಚು 6 ಇಂಚು ಬಹಳ ಮುಖ್ಯ. ಅದು ಬಹಳ ಮುಖ್ಯ ನೋಡಿ ನಮ್ಮ ಬೆಳೆಗೆ, ಬಹಳ ಮುಖ್ಯ. ಸರಿ ಸುಬ್ರಹ್ಮಣ್ಯ ಅವರು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ವಿನೋದ್. ನೋಡಿ, 6 ಅಂಗುಲ ಬಹಳ ಮುಖ್ಯ. ಒಂದಡಿ ಅಂತಾನು ಹೇಳ್ಬೋದು, ಒಂದಡಿ ಅಂತ ಹೇಳ್ಬೋದು. ಒಂದು ಏನು, ಒಂದು ಮಣ್ಣಿನ ಬಗ್ಗೆ ಸಾಕಷ್ಟು ಮಾತುಗಳಿದ್ದಾವೆ. ಈ ಭೂಮಿ ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರೋದಲ್ಲ, ವಂಶ ಪರಂಪರೆಯಾಗಿ ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಎರವಲು ಪಡ್ಕೊಂಡಿರೋದು ಅಂತ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ನಾವು ಅದನ್ನ ಸಾಲ ತಗೊಂಡಿದ್ದೀವಿ. ಇದರ ಅರ್ಥ ಏನು ಅಂದರೆ, ಆ ಭೂಮಿಯನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡು ಅವರಿಗೆ ವರ್ಗಾವಣೆ ಮಾಡಬೇಕು ಅಂತ, ಯಥಾಸ್ಥಿತಿಯಲ್ಲಿ ಕೊಡಬೇಕು, ಯಥಾಸ್ಥಿತಿಯನ್ನು ಉತ್ತಮ ಪಡಿಸ್ಕೊಡ್ಬೇಕು ಅಂತ. ಇಲ್ಲದೆ ಹೋದರೆ ಅದು ನಿರ್ಲಕ್ಷ್ಯಕ್ಕೊಳಗಾದರೆ ಮತ್ತೆ ಅವರಿಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಇವತ್ತು ನೋಡಿ, ಎಲ್ಲ ಕಡೆನೂ ಈ ಎತ್ತುಗಳು ಮತ್ತು ಹಸು ಎಮ್ಮೆ ಇವನ್ನ ಸಾಕಾಣಿಕೆ ಮಾಡೋದೆ ಕಡಿಮೆ ಆಗಿದೆ, ಮತ್ತು ಸಾವಯವ ಗೊಬ್ಬರವನ್ನು ಬಳಸುವಂಥವ್ರ ಸಂಖ್ಯೆನೂ ಬಹಳ ಕಡಿಮೆ ಆಗಿದೆ. ಎಲ್ಲಿ ನೋಡಿದ್ರೂ ಮೂಟೆ ಗೊಬ್ಬರ ಹಾಕ್ತೀವಿ ಮತ್ತು ಕೊಂಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಬಹಳ ಜನ, ಸಾವಯವ ಗೊಬ್ಬರ ಕೊಂಡ್ಕೊಂಡು ಹಾಕ್ತೀವಿ ಅಂತ. ಅದು ಗುಣಮಟ್ಟ ಎಷ್ಟು ಮಟ್ಟಿಗೆ ಇರುತ್ತೋ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಣ್ಣೆಲ್ಲ ಬೆರೆಸಿರ್ತಾರೋ. ಇದೆಲ್ಲ ಗುಣಮಟ್ಟ ಬಹಳ ಮುಖ್ಯ. ಸಾಧಾರಣವಾಗಿ ಪೂರ್ಣವಾಗಿ ಒಣಗಿಬಿಟ್ಟಿರುತ್ತೆ ಸಾವಯವ ಗೊಬ್ಬರ, ಬಿಸಿಲಿಗೆ ಹಾಕ್ಬಿಟ್ಟಿರ್ತಾರೆ, ಹಂಗಾಗಲೇಬಾರ್ದು. ಅದು ಸಾಕಷ್ಟು ತೇವಾಂಶ ಇರಬೇಕು, ಅರ್ಧಕ್ಕರ್ಧ ತೇವಾಂಶ ಇರಬೇಕು. ನಮ್ಮ ಕೆಲವು ಸಂಶೋಧನೆಗಳು ಮಾಡಿರೋಂಥವ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನೀವು ಆ ಸಾವಯವ ಗೊಬ್ಬರ ಕೈಯಲ್ಲಿ ಹಿಡಿದ್ರೆ ಯಾವುದರಿಂದ ಸಾವಯವ ಗೊಬ್ಬರ ಇದಾಗಿದೆ ಅಂತ ಗೊತ್ತಾಗಬಾರ್ದು ನಿಮಗೆ, ಅಷ್ಟರ ಮಟ್ಟಿಗೆ ಕಳ್ತಿರ್ಬೇಕು. ಮತ್ತು ಅದನ್ನು ಉಂಡೆಗೆಟ್ಟಾಗ ಅದು ಉಂಡೆ ಆಗಬೇಕು, ನೆಲಕ್ಕೆ ಬಿದ್ದ ತಕ್ಷಣ ಪುಡಿಪುಡಿ ಆಗಬೇಕು, ಅಷ್ಟರ ಮಟ್ಟಿಗೆ ತೇವಾಂಶ ಇರಬೇಕು ಅಂತ. ಆ ರೀತಿ ಸಾವಯವ ಗೊಬ್ಬರ ನಾವು ಮಾಡ್ಕೋಬೇಕು, ನೆರಳಲ್ಲಿ ಮಾಡ್ಕೋಬೇಕು. ಇದೆಲ್ಲ ಸಾಕಷ್ಟು ಕಟ್ಟಲೆ ಇದೆ. ಮತ್ತು ನಿಮಗೇನಂದ್ರೆ 1 ಮೀಟ್ರ್ ಆಳದವರೆಗೂ ಮಾತ್ರ ಗುಂಡಿ ತೆಗಿಬೇಕು, ಅದಕ್ಕಿಂತ ಆಳವಾಗಿ ತೆಗೆದ್ರೆ ಏನು ಪ್ರಯೋಜನ ಆಗಲ್ಲ, ಯಾಕಂದರೆ ಸೂಕ್ಷ್ಮಾಣುಜೀವಿಗಳು ಬದುಕಲ್ಲ ಅಲ್ಲಿವರೆಗೂ. 3 ಅಡಿ ಅವಕ್ಕೆ ಗಾಳಿ ಬೇಕು. ಸೂಕ್ಷ್ಮಾಣುಜೀವಿಗಳು ಏನು ಈ ಸಾವಯವ ವಸ್ತು ಅಂತ ತಿಂದು ವಿಭಜಿಸ್ತಾವಲ್ಲ, ಅವುಗಳಿಗೂ ಗಾಳಿ ಬೇಕು. ಆದ್ದರಿಂದ ನಾವು ಯಾವುದೇ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡುವಾಗ ಏನು ಹೇಳ್ತೀವಿ ಅಂದರೆ, ಮಾತ್ರ 1 ಮೀಟ್ರು, 3 ಅಡಿ, 3ಕ್ಕಿಂತ ಸ್ವಲ್ಪ ಜಾಸ್ತಿ. ನೀವು ಉದ್ದಾಗಲೇ ಎಷ್ಟು ಬೇಕಾದ್ರೆ ಇಟ್ಕೋಬಹುದು, ಅಗಲ 1-4 ಅಡಿ ನಾವು ದಾಟಂಗೆ, ಒಬ್ಬ ಮನುಷ್ಯ ಆ ಕಡೆಯಿಂದ ಈ ಕಡೆ ದಾಟಂಗೆ ಇಡಬೇಕು. ಉದ್ದ ಎಷ್ಟು ಬೇಕು ನಮ್ಗೆ ಅನುಕೂಲಕ್ಕೆ, ನಮ್ಮ ತ್ಯಾಜ್ಯಕ್ಕೆ ಸಾವಯವ ಗೊಬ್ಬರ ಮಾಡಿಕೊಂಡು ತೇವಾಂಶ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಜೊತೆಗೆ ನೆರಳು, ನೆರಳು ಅಷ್ಟೇ ಮುಖ್ಯ. ಚಪ್ರ ಹಾಕ್ಕೊಂಡು ಅಥವಾ ಏನೋ ಒಂದು ಮರದ ಕೆಳಗಡೆ ಮಾಡ್ಕೊಳ್ಳೋದು, ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಮಾಡ್ಕೋಬೇಕು. ನೀರು, ಮಳೆ ನೀರು ಹೋಗಿ ಮತ್ತೆ ಅದೆಲ್ಲ ಅದು ಮತ್ತೆ ಎಲ್ಲ ಕೊಚ್ಚನೆ ಆಗಬಾರ್ದು, ಅಂದರೆ ಬಸ್ದು ಹೋಗೋದು ಅಂತೀವಲ್ಲ, ಆ ರೀತಿಯ ಸಾವಯವ ಗೊಬ್ಬರ ಬಳಸ್ಕೊಂಡು ಕೆಲವರು ಭತ್ತವನ್ನು ಬೆಳೆದಿದ್ದಾರೆ. ಈ ಮರಗೂರು ಸಮೀಪ ಒಬ್ಬರು ಇಂದಿರಾ ರಮೇಶ್ ಅಂತ, ಹೊಸಕೇರಿ ಅವರು ಅನುಭವ ಹಂಚ್ಕೊಂಡಿದ್ದಾರೆ. ಮುಂದಿನ ಮಂಗಳವಾರದೊಂದು ಪ್ರಸಾರ ಆಗುತ್ತೆ ಅವ್ರದ್ದು. ಅವ್ರು ನೋಡಿ ಸಾವಯವ ವಿಧಾನದಲ್ಲೇ ಬೆಳೀತಾ ಇದ್ದಾರೆ ಭತ್ತವನ್ನು ಅವರ ಸ್ವಂತ ಬಳಕೆಗೋಸ್ಕರ. ಹಾಗಾಗಿ ಅದ್ರ ಕಡೆಗೂ ನಮ್ಮ ರೈತ ಬಾಂಧವರು ಗಮನ ಕೊಡ್ಬೋದು. ನೋಡಿ ನಾಳೆ ವಿಶ್ವ ಮಣ್ಣು ದಿನವನ್ನು ಆಚರಿಸ್ತಾ ಇದ್ದಾರೆ, ಕಾಫಿ ಮಂಡಳಿ ವತಿಯಿಂದನೂ ಆಚರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದು. ಈ ಥೈಲ್ಯಾಂಡ್ನ ರಾಜ ಭೂಮಿಬೋಲ್ ಅದಿಲ್ಯ ದೇಜ್ ಅಂತ ಅಂದು ಅವ್ರ ಹೆಸರು, ಅವರು ಮಣ್ಣಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದರಂತೆ ಅವರ ದೇಶದಲ್ಲಿ. ಮತ್ತು ಈ ಮಣ್ಣು ವಿಜ್ಞಾನಿಗಳನ್ನ ಒಟ್ಟು ಮಾಡೋದು, ಅದರ ಬಗ್ಗೆ ಒಂದು ರೀತಿ ಸಾಕಷ್ಟು ವಿಚಾರ ವಿನಿಮಯ ಮಾಡೋದು, ಮಣ್ಣಿನ ಬಗ್ಗೆ ಅಂದರೆ ಭಾಳ ಅವರಿಗೆ ಆಸಕ್ತಿ. ಹಂಗಾಗಿ ಅವರು ಹುಟ್ಟಿದ್ದೇನೆ ವಿಶ್ವ ಮಣ್ಣು ದಿನ ಅಂತ ಆಚರಿಸ್ತಾರೆ. ಇದು ಪ್ರತಿ ವರ್ಷ ನಡ್ಕೊಂಬರ್ತಾ ಇದೆ. ಈ ವರ್ಷದ ಧ್ಯೇಯ ವಾಕ್ಯ ಏನಪ್ಪ ಅಂದರೆ ಕೇರಿಂಗ್ ಫಾರ್ ಸಾಯಿಲ್ಸ್ ಮೆಜರ್ ಮಾನಿಟರ್ ಆ್ಯಂಡ್ ಮ್ಯಾನೇಜ್ ಅಂತಂದು, ಮಣ್ಣಿಗೆ ನಾವು ಒಂದು ಆಸಕ್ತಿಯನ್ನು ಕೊಡಬೇಕು, ಮಣ್ಣಿನ ಆರೈಕೆಯನ್ನು ಮಾಡಬೇಕು, ಮಣ್ಣನ್ನು ನಾವು ನೋಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು ಮತ್ತು ನಿರ್ವಹಣೆ ಮಾಡಬೇಕು ಅಂತ. ಅದು ಇವತ್ತಿನ ಈ ಸರಿಯ ಒಂದು ಧ್ಯೇಯವಾಕ್ಯ. ಸಾಧಾರಣವಾಗಿ ನಮ್ಮ ಕಾಫಿ ಬೆಳೆ ತೆಗೆದುಕೊಂಡ್ರೆ ಎಲ್ಲ ಒಂದು ಇಳಿಜಾರಿನಲ್ಲೇ ಇರುತ್ತೆ, ಸ್ವಲ್ಪ ಅಲ್ಲಿ ನೀರನ್ನು, ಯಾಕೆಂದರೆ ಮಳೆನೂ ಇಲ್ಲಿ ಜಾಸ್ತಿ, ಅದಕ್ಕೆ ಪೂರ್ವಕವಾಗಿರುತ್ತೆ ಸ್ವಲ್ಪ ನೀರು ಬಸ್ತೋಗೋದಕ್ಕೆ. ಆದರೆ ಇಳಿಜಾರದ್ದು ಏನು ಒಂದು ಇದು ಅಂದರೆ ಈ ನೀರು ಮಣ್ಣನ್ನು ತೊಗೊಂಡೋಗುತ್ತೆ ಜೊತೆಗೆ. ಈಗ ಉಂಡು ಹೋದ ಕೊಂಡು ಹೋದ ಅಂತ ಒಂದು ಗಾದೆ ಕೇಳಿದಿರಿ, ಅದು ಹರಿಯುವಾಗ ಮಣ್ಣನ್ನು ಜೊತೆಗೆ ತೊಗೊಂಡೋಗ್ಬಿಡುತ್ತೆ. ಆದ್ರಿಂದ ನಮ್ಮದು ತಜ್ಞರು ಏನು ಹೇಳ್ತಾರೆ, ಒಂದು ಅಲ್ಲಲ್ಲೇ ಒಂದು ಚರಂಡಿಗಳು ತೆಗಿರಪ್ಪ, ತೊಟ್ಲುಗುಂಡಿಗಳು ಅಂತಾರೆ. ಸುಮಾರು ಏನು ಹೇಳ್ತಾರೆ ಅವರು, ಒಂದಡಿ ಒಂದೂವರೆ ಅಡಿ ಆಳ, ಒಂದಡಿ ಅಗಲ, ಒಂದು ಅವ್ರಿಗೆ ಅನುಕೂಲಕ್ಕೆ ಉದ್ದ ಇಷ್ಟು ಮಾಡಬೇಕು ಅಂತ. ಹೌದು, ಒಂದು ಎರಡು ವರ್ಷಕ್ಕೆ ತುಂಬೋಗ್ತವೆ, ಮತ್ತೆ ಮಣ್ಣಿರುತ್ತೆ, ತರಗೆಲೆಗಳು ಬೆಳೀತಾ ಅವನು ಸಾವಯವ ಗೊಬ್ಬರವಾಗಿ ಬೆಳೆಸ್ಕೋಬೋದು, ತೊಟ್ಲು ಗುಂಡಿಗಳು ತೆಗಿಬೋದು. ಮತ್ತು ನಾವು ಏನಾಗ ಇಳಿಜಾರಿಗೆ ಅಡ್ಲಾಗಿ ಗಿಡಗಳನ್ನ ಹಾಕೋಬೇಕು. ಇಳಿಜಾರಿನ ಗುಂಟೆ ಹಾಕೊಂಡ್ರೆ ಏನಾಗುತ್ತೆ, ಇನ್ನು ಕಾಲುವೆ ಮಾಡಿಕೊಟ್ಟಂಗೆ ಆಗ್ಬಿಡ್ತಾವೆ. ಇಳಿಜಾರಿಗೆ ಅಡ್ಡಕ್ಕೆ ಹಾಕಿದಾಗ ಆ ತಡೆಯುತ್ತೆ, ಮಣ್ಣು ಇದನ್ನೆಲ್ಲ ತಡೆಯುತ್ತೆ. ಕೆಲವೆಲ್ಲ ಇಂಥವು, ಮತ್ತು ಕೆಲವು ಈ ಖುಷ್ಕಿ ಜಮೀನಲ್ಲಂತೂ ಇದು ಬಹಳ ಮುಖ್ಯ, ಅಲ್ಲಿ ತೇವಾಂಶನೂ ಕಡಿಮೆ ಇರುತ್ತೆ, ಮತ್ತು ಬಿದ್ದಂಥ ಮಳೆ ನೀರು ಎಲ್ಲ ಮೇಲ್ಮಣ್ಣನ್ನು ಕೊಚ್ಚಣೆ ಹೋಗುತ್ತೆ. ಮತ್ತು ನಮ್ಮ ಇವತ್ತು ಏನಾಗಿದೆ, ನಾವು ಒಂದು ಮಾತು ಕೇಳಿರ್ಬೋದು ನೀವು, ಈ ತುಂಗಭದ್ರಾ ನದಿ ಡ್ಯಾಮ್ ಇದೆಯಲ್ಲ ನಮ್ಮದು ಕರ್ನಾಟಕದ್ದು, ಅದು ಹೂಳು ಸಗ ತೆಗೆಸೋದಕ್ಕೆ ಎಷ್ಟು ಖರ್ಚಾಗ್ತದೆ ಆಗುತ್ತೆ ಅಂತ ಅಂದರೆ, ಇವತ್ತು ಹೊಸ ಡ್ಯಾಮ್ನೇ ಕಟ್ಬೋದಂತೆ. ಅಷ್ಟರ ಮಟ್ಟಿಗೆ ನೋಡಿರಿ ಎಂಥ ಅಂಕಿಅಂಶ ಅದು. ಅಂದರೆ ಅದು ಎಲ್ಲಿಂದ ಬಂತು ಮಣ್ಣು, ಎಲ್ಲ ಕೃಷಿ ಜಮೀನದು ಕೊಚ್ಚನೆ ಆಗಿರೋದು. ನಾವು ಸರಿಯಾಗಿ ಇದನ್ನು ಏನು ಈ ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ತಾ ಇರೋದು. ಸೊ ಅವರ ಥೈಲ್ಯಾಂಡ್ನ ರಾಜ ಭೂಮಿಬೋಲ್ ಅದಿಲ್ಯ ದೇಜ್ ಅಂತ, ಭೂಮಿಬೋಲ್ ಅವನ ಹೆಸರನ್ನೇ ಭೂಮಿ ಅಂತ ಇದೆ, ಅವರ ಒಂದು ಗೌರವಾರ್ಥ ಇದನ್ನು ಆಚರಿಸ್ತಾ ಇದ್ದಾರೆ. ಎಲ್ಲ ಕಡೆಯೂ ಇದನ್ನು ಆಚರಿಸ್ತಾರೆ, ನಮ್ಮ ಕೊಡಗು ಜಿಲ್ಲೆಯಲ್ಲೂ ಆಚರಿಸ್ತಾರೆ. ಏನು ಅಂದರೆ ನಮಗೆ ಜನಸಾಮಾನ್ಯರಿಗೆ ರೈತರಿಗೆ ಏನಂದರೆ ಮಣ್ಣಿನ ಕಡೆ ಗಮನ ಕೊಡಬೇಕು ಅಂತ. ಬೇರೆಯವರಿಗೆಲ್ಲ ಒಂದೊಂದು ಬೇರೆ ಬೇರೆ ಆಗುತ್ತೆ, ನಮ್ಮ ರೈತರಿಗೆ ಮಾತ್ರ ಅದು ಜೀವಂತ ವಸ್ತು, ಪೂಜ್ಯ ವಸ್ತು. ಹಾಗಾಗಿ ನಮ್ಮ ದಾಸರು ಕೂಡ ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳಿದ್ದಾರೆ, ಎಲ್ಲರೂ ಕೂಡ ಮಣ್ಣಿಂದನೇ ಆಗಿರೋದು. ಕಡೆಗೂ ಮಣ್ಣಿಗೆನೆ, ಕಡೆಗೂ ಮಣ್ಣಿಗೆನೆ. ಮಣ್ಣಿಂದ ಕಾಯ ಅಂದರೆ ನಾವು ಮಣ್ಣಿಂದ ಉತ್ಪತ್ತಿಯಾದ ಪದಾರ್ಥಗಳನ್ನು ತಿಂದೇ ನಮ್ಮ ದೇಹ ಬೆಳೆದಿರುತ್ತೆ ಅಲ್ವಾ. ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಇಟ್ಕೋಬೇಕು. ಮತ್ತು ಇನ್ನೊಂದು ಗಾದೆನೂ ಹೇಳ್ತಾರೆ, ನಾವು ಸತ್ರೆ ಮಣ್ಣಿಗೆ, ಮಣ್ಣೆ ಸತ್ರೆ ಎಲ್ಲಿಗೆ ಅಂತ. ಈಗ ಸೂಕ್ಷ್ಮಾಣುಜೀವಿಗಳಿಲ್ಲ ಅಂತಂದರೆ ನಮ್ಮ ದೇಹ ಕೊಳೆಯರೇ ಇಲ್ಲ ನೋಡ್ರಿ. ಹೌದು, ಈ ಕೊಳೆಯಬೇಕ ಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಮಣ್ಣಲ್ಲಿರುವ ಸೂಕ್ಷ್ಮಾಣುಜೀವಿಗಳಿಂದ. ಆದ್ದರಿಂದ ಮಣ್ಣಿನ ಒಂದು ಪ್ರಾಮುಖ್ಯತೆಯನ್ನು ಎಲ್ಲರಿಗೂ ತಿಳಿಸುವಂಥ ದೃಷ್ಟಿಯಿಂದ ಈ ವಿಶ್ವ ಮಣ್ಣು ದಿನವನ್ನು ನಾಳೆ ಆಚರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ವಿ. ಈ ಚಟ್ಟಳ್ಳಿ ಕೇಂದ್ರೀಯ ಕಾಫಿ ಸಂಸ್ಥಾನ ಉಪಕೇಂದ್ರ ಅದರ ವಿಜ್ಞಾನಿ ಎಸ್ ಎ ನದಾಫ್ ಅವರು ಮಾಹಿತಿ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ. ರೈತ ಬಾಂಧವರು ಇದ್ರ ಬಗ್ಗೆ ಕೇಳ್ಬೋದು. ಈಗ ಮತ್ತೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ಈಗ ವಿನೋದ್, ಮುಖ್ಯವಾಗಿ ಕಾಫಿ ಕೊಯ್ಲಿನ ಕಾಲ. ಹೌದು ಸರ್. ಇಂಥ ಸಂದರ್ಭದಲ್ಲಿ ನಾವು ಈ ಬೆರ್ರಿ ಬೋರರ್ ಕಾಫಿ ಕಾಯಿಕೊರಕ ಕೀಟದ ನಿರ್ವಹಣೆ ಕಡೆಗೆ ಗಮನ ಕೊಡೋದು ಬಹಳ ಮುಖ್ಯ. ಏನಂದರೆ ಈಗ ಈ ಕಾಯಿಗಳು ಮತ್ತು ಹಣ್ಣುಗಳು ಅವುಗಳನ್ನು ಬಿಡಿಸುವಾಗ ನೆಲದ ಮೇಲೆ ಬೀಳ್ತವೆ. ನೆಲದ ಮೇಲೆ ಬಿದ್ದಾಗ ಅವು ಹಾಗೆ ಉಳಿದು ಬಿಟ್ರೆ ಅಲ್ಲೇ ಇವೆಲ್ಲ ಉತ್ಪತ್ತಿ ಆಗ್ತವೆ. ಏನಾದರೂ ಬೆರಿ ಬೋರರ್ ಬಾಧೆಗೆ ಒಳಗಾಗಿರುವಂಥ ಕಾಯಿಗಳು ಏನಾದರೂ ಕೆಳಗಡೆ ಹಣ್ಣುಗಳು ಕೆಳಗಡೆ ಬೀಳೋದು, ಅವನ್ನು ಕೆಲವನ್ನು ಹಾಗೆ ಬಿಟ್ಬಿಡೋದು, ಪೀಚುಗಳು ಅಂತಂದು ಬಿಟ್ಬಿಟ್ರೆ ಅಲ್ಲೇ ಅದು ಉತ್ಪತ್ತಿಯಾಗಿ ಮತ್ತೆ ಅದು ಹಂಗೆ ಮುಂದುವರಿತಾ ಬರುತ್ತೆ. ಅದರಿಂದ ನಮ್ಮ ರೈತ ಬಾಂಧವರು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಗಿಡದಲ್ಲಿ ಕಾಫಿ ಗಿಡದಲ್ಲಿರುವಂಥ ಅಕಾಲಿಕ ಕಾಯಿ ಮತ್ತು ಹಿಂದಿನ ವರ್ಷ ಏನು ಕೊಯ್ದಲ್ಲೇ ಉಳ್ಕೊಂಡಿರುತ್ತಲ್ಲ ಹಣ್ಣುಗಳನ್ನು ಅವನ್ನು ಪೂರ್ತಿಯಾಗಿ ಕಿತ್ತು ನಾಶಪಡಿಸ್ಬೇಕಾಗತ್ತೆ. ಏಕೆಂದರೆ ಇದರಿಂದನೇ ಬೇರೆ ಬೋರರ್ ಕೀಟದ ಸಂದತಿ ಮುಂದುವರಿಯುವಂಥದ್ದು. ಮತ್ತು ಕಾಫಿ ಕೊಯ್ಲು ಮುಗಿದ ನಂತರ ಗಿಡದಲ್ಲಿ ಏನಾದರೂ ಉಳಿದಿರ್ತಾವಲ್ಲ ಮತ್ತು ನೆಲದಲ್ಲಿ ಏನು ಹಣ್ಣುಗಳು ಬಿದ್ದಿರ್ತಾವಲ್ಲ ಅವನ್ನೆಲ್ಲ ಆರಿಸಿ ಮುಖ್ಯವಾಗಿ ಶೇಖರಿಸಬೇಕಾಗತ್ತೆ. ಮತ್ತು ಹಣ್ಣುಗಳನ್ನು ಕೊಯ್ಯುವಾಗ ಈ ನೆಲದ ಮೇಲೆ ಈ ಚಾಪೆಯನ್ನು ಹಾಕಬೇಕಾಗತ್ತೆ, ಪಿಕ್ಕಿಂಗ್ ಮ್ಯಾಟ್ ಅಂತಾರಲ್ಲ, ಅಥವಾ ಪಾಲ್ತಿನ ಹಾಳೆಗಳನ್ನು ಹಾಕಿ ಕೆಳಗಡೆ ಬಿದ್ದಿರೋದನ್ನು ಮತ್ತೆ ಸಂಗ್ರಹಣೆ ಮಾಡಿ ಬಳಸ್ಕೋಬೇಕು ನಾವು. ಅದು ಬಹಳ ಮುಖ್ಯವಾದಂಥ ಒಂದು ಕ್ರಮ. ಮತ್ತು ಗಿಡದಲ್ಲಿ ಯಾವುದೇ ಹಣ್ಣುಗಳನ್ನು ಉಳಿಸಬಾರ್ದು, ಅದು ಒಂದು ಎರಡು ಮೂರು ಸಾರಿ ಆದ್ರೂ ಕೊಯ್ಲು ಮಾಡ್ಕೊಳ್ಳೋದೇ ಒಳ್ಳೆಯದು, ಪೂರ್ಣವಾಗಿ ಕೊಯ್ಲು ಮಾಡ್ಕೊಳ್ಳೋದು ಒಳ್ಳೆಯದು. ಹಾನಿಗೊಳಗಾದಂಥ ಕಾಫಿ ಹಣ್ಣುಗಳನ್ನು ಕುದಿಯೋ ನೀರಿನಲ್ಲಿ ಒಂದರಿಂದ ಎರಡು ನಿಮಿಷದವರೆಗೆ ಅದ್ದಿ ತೆಗೆದು ಅನಂತರ ಒಣಗಿಸ್ಬೇಕು. ಯಾಕೆಂದರೆ ಇಲ್ಲಾಂದರೆ ಉಗ್ರಾಣಕ್ಕೂ ಹೋಗ್ಬಿಡುತ್ತೆ, ಉಗ್ರಾಣಕ್ಕೂ ಇದ್ರ ಕೀಟಗಳ ಹಾವಳಿ ಹೋಗ್ಬಿಡುತ್ತೆ. ನಾವು 50 ಕೆಜಿ ಚೀಲ ಅಂತ ತೂಕ ಮಾಡಿ ಇಟ್ಬಿಟ್ಟಿರ್ತೀವಿ, ಅದು ನೋಡಿದ್ರೆ ತೂಕನೇ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಹೇಗೆ? ಬೇರೆ ಬೇರೆಯವ್ರ ಒಳಗಡೆ ಎಲ್ಲ ಬೇಳೆ ಎಲ್ಲ ತಿಂದ್ಬಿಟ್ಟಿರುತ್ತೆ, ತೂಕನೇ ಕಡಿಮೆ ಆಗೋಗಿರುತ್ತೆ. ಅದರಿಂದ ಈ ಬಿಸಿನೀರಿಂದ ಉಪಚಾರ ಕ್ರಮ ಅನುಸರಿಸ್ಬೋದು, ಸ್ವಲ್ಪ ಸರಳವಾಗಿರುತ್ತೆ. ಬಿಸಿ ನೀರು ಕಾಯಿಸ್ಬೇಕು, ಅದನ್ನು ಬಳಸ್ಕೊಳ್ಳೋದು. ಮತ್ತು ಭಾಳ ಹಾನಿಗೆ ಒಳಗಾಗಿರ್ತವೆ ಹಣ್ಣುಗಳು, ಅವುಗಳನ್ನು ಸುಟ್ಟಾಕೋದೇ ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ. ಅಥವಾ ಒಂದು ಮುಕ್ಕಾಲಡಿ ಆಳದ ಗುಂಡಿಯನ್ನು ತೆಗೆದುಬಿಟ್ಟು ಬಾಧೆಗೆ ಒಳಗಾದಂಥ ಹಣ್ಣುಗಳನ್ನು ಅದರಲ್ಲಿ ಹಾಕಿ ಮಣ್ಣನ್ನು ಸರಿಯಾಗಿ ಮುಚ್ಚಬೇಕಾಗತ್ತೆ. ಮತ್ತು ಒಂದು ವೇಳೆ ಮೇಲ್ಮೇಲೆ ಮಣ್ಣು ತೆಗೆದು ಹಾಕಿಬಿಟ್ರೆ ಅದು ಒಂದು ರೀತಿ ಕೋಶಾವಸ್ಥೆಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಕನಿಷ್ಠ ಮುಕ್ಕಾಲಡಿಯಿಂದ ಒಂದಡಿ ಆಳ ಇರಬೇಕು ಗುಂಡಿ. ಮತ್ತು ಈ ಬಾಧೆಗೊಳಗಾದಂಥ ಕಾಫಿ ಅದನ್ನು ಪ್ರತ್ಯೇಕವಾಗಿ ಶೇಖರಿಸಬೇಕು. ನಮಗೆ ಆರೋಗ್ಯವಂತ ಹಣ್ಣಿರುತ್ತಲ್ಲ ಅದ್ರ ಜೊತೆ ಯಾವುದೇ ಕಾರಣಕ್ಕೂ ಮಿಶ್ರಣ ಮಾಡಬಾರ್ದು, ಪ್ರತ್ಯೇಕವಾಗಿ ಒಣಗಿಸಿ ಪ್ರತ್ಯೇಕ ಅದು ಚೀಲದಲ್ಲೇ ಇಟ್ಕೋಬೇಕು ನಮ್ಮ ಗುಣಮಟ್ಟದ ದೃಷ್ಟಿಯಿಂದ. ಯಾಕೆಂದರೆ ಇವತ್ತು ಶ್ರೇಣೀಕರಣ ಅನ್ನೋದು ಬಂದ್ಬಿಟ್ಟಿದೆ, ಅದ್ರ ಕಡೆಗೆ ಗಮನವನ್ನು ಕೊಡಬೇಕು. ಜೊತೆಗೆ ಕಾಫಿ ತೋಟದಲ್ಲಿ ಸೂಕ್ತವಾದಂಥ ನೆರಳನ್ನು ಒದಗಿಸ್ಬೇಕು, ಮತ್ತು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಆ ರೆಂಬೆಗಳನ್ನು ಕತ್ತರಿಸ್ಬೇಕಾಗತ್ತೆ. ಜೊತೆಗೆ ಸರಿಯಾದಂಥ ಒಂದು ತೇವಾಂಶಕ್ಕೆ ಒಣಗಿಸೋದು ಬಹಳ ಮುಖ್ಯ. ಪಾರ್ಚ್ಮೆಂಟ್ ಆದರೆ 10% ಇರಬೇಕು, ಇದನ್ನ ಚೆರ್ರಿ ಆದರೆ ಇನ್ನೊಂದು 1% ಹೆಚ್ಚಿರ್ಬೋದು, 11% ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸೋದು ಬಹಳ ಮುಖ್ಯ. ಮತ್ತು ಬ್ರೋಕಾ ಬಲೆಗಳು ಅಂತ ಬರ್ತವೆ, ಅದನ್ನು ಕಾಫಿ ಕಣದ ಸುತ್ತನೂ ನಾವು ಅಳವಡಿಸ್ಕೊಂಡು ಅವುಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ಮತ್ತು ಉಗ್ರಾಣದಲ್ಲೂ ಕೂಡ ಅಳವಡಿಸ್ಬೋದು, ಅಲ್ಲಿದ್ರೂ ಕೂಡ ಅಲ್ಲೇ ಅದಕ್ಕೆ ಆಕರ್ಷಣೆ ಆಗ್ತವೆ. ಈ ಒಂದು ಅಂಶವನ್ನು ತಿಳಿಸ್ತಾ ಇವತ್ತಿನ ಕಾಫಿ ಧಾರಣೆ ಹೇಳ್ತೀರಾ? ಸಮಯ ಆಗ್ತಾ ಬಂತು. ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 19,500 ರೂಪಾಯಿಯಿಂದ 20,800 ರೂಪಾಯಿ, ಅರಬಿಕಾ ಚೆರಿ 11,500 ರೂಪಾಯಿಯಿಂದ 12,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,500 ರೂಪಾಯಿ, ರೋಬಸ್ಟಾ ಚೆರಿ 11,200 ರೂಪಾಯಿಯಿಂದ 11,500 ರೂಪಾಯಿ. ನಮ್ಮ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಈ ವಿಶ್ವ ಮಣ್ಣು ದಿನದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ರೈತ ಬಾಂಧವರಿಗೆ ಮತ್ತು ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ವಂದನೆಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ, ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆಯಲ್ಲಿ ಅರೆ ವಿಶೇಷ ಕೊಠಡಿನ ಶಾಸಕರು ಡಾಕ್ಟರ್ ಮಂತರ್ಗೌಡ ಇಂದು ಉದ್ಘಾಟನೆ ಮಾಡಿದ್ದು. ಪ್ಯಾಟೆನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆನ ಮಹಿಳಾ ಮತ್ತೆ ಮಕ್ಕಳ ವಿಭಾಗದ ಹಳೆ ಕಟ್ಟಡಲಿ ಹೆಣ್ಣು ಜನಗಳಿಗೆ ಮತ್ತೆ ಗಂಡು ಜನಗಳಿಗೆ ಬ್ಯಾರೆ ಬ್ಯಾರೆ ವಿಶೇಷ ಕೊಠಡಿನ ವ್ಯವಸ್ಥೆ ಮಾಡ್ಯಳೋ. ಒಳರೋಗಿಗಳಿಗೆ ಚೀಟಿ ಬದಲಿಗೆ ರೋಗಿಗಳಿಗೆ ಎಲ್ಲಾ ರೀತಿಯ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂಗೆ ಮಾಹಿತಿ ದೊರೆಯುವಂತಾಕುತ್ತ ಪುಸ್ತಕನ ಶಾಸಕರು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಿದ್ದು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ರೋಗಿಗಳ ಆರೋಗ್ಯ ಸೇವೆ ಕಲ್ಪಿಸುವಲ್ಲಿ ಪ್ರಯತ್ನ ಮಾಡಲಾದೆ, ಈ ಬಗೆಯಲ್ಲಿ ರೋಗಿಗಳಿಗೆ ಅವಶ್ಯ ಮೂಲ ಸೌಲಭ್ಯ ಕಲ್ಪಿಸಲಾದೆತ್ತ ಅವು ಹೇಳದು. ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ ಎಲ್ಲಾ ರೀತಿಯ ಆರೋಗ್ಯ ಸೇವೆ ಲಭ್ಯವಿಟ್ಟು ಸೆಮಿ ಸ್ಪೆಷಲ್ ವಾರ್ಡ್ನ ಕೂಡ ಮಾಡಿರೋತ ಶಾಸಕರು ಡಾಕ್ಟರ್ ಮಂತರ್ಗೌಡ ಅವು ಹೇಳದು. ಈ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಅಧ್ಯಕ್ಷರು ರಾಜೇಶ್ ಯಲ್ಲಪ್ಪ ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಇವರ ಕಡೆಯಿಂದ ಕೊಡಗು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತೆ ಕಲೋತ್ಸವ ಪೈಪೋಟಿ ಕಾರ್ಬಾರ್ ಡಿಸೆಂಬರ್ 6ರಂದು ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಸಂತ ಮೈಕಲರ ಶಾಲೆಯಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಹಂಗಿ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಶಾಸಕರು ಮಂತರ್ಗೌಡ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಮಂಡೆಕೋಲು ಗ್ರಾಮ ಗೌಡ ಸಮಿತಿನ ಕೂಡು ಕೂಟಂದ ಐತವಾರ ಮಂಡೆಕೋಲಿನ ಅರೆಭಾಷೆ ಗಡಿನಾಡ ಉತ್ಸವ ಹಬ್ಬ ಮೆರವಣಿಗೆ ಭಾರಿ ಗೌಜಿಲಿ ನಡೆದು ಈ ಕಾರ್ಬರಿಗೆ ಫಾರೆಸ್ಟ್ ಬಂಗಳೆ ಹತ್ರಂದ ಶುರು ಆದ ಮೆರವಣಿಗೆಗೆ ಹೆಸರು ಪಡೆದ ಕೃಷಿಕರು ಕುಶಾಲಪ್ಪಗೌಡ ಕುಕ್ಕೆಟ್ಟಿ ಕುತ್ತಾಗಿ ಚಾಲನೆ ನೀಡಿದೋ. ಭಾರಿ ಗೌಜಿಂದ ಮೆರವಣಿಗೆಯಲ್ಲಿ ಭಜನಾ ಪ್ರದರ್ಶನ, ಕೊಡಗಿನ ವಾಲಗ ಬ್ಯಾಂಡ್, ಮಕ್ಕಳ ಕುಣಿತ, ಯಕ್ಷಗಾನ ವೇಷ, ಕಲ್ಲಡ್ಕದ ಬೊಂಬೆ, ಬ್ಯಾರೆ ಬ್ಯಾರೆ ಬ್ಯಾಂಡಿನ ನಾದಕ್ಕೆ ತಕ್ಕ ಹಂಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ ಈ ಆಖೇರಿ ಜಂಬರಲ್ಲಿ ಮಾತಾಡಿದ ದಕ್ಷಿಣ ಕನ್ನಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರು ಭರತ್ ಮುಂಡೋಡಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಅರೆಭಾಷೆ ಬೆಳವಣಿಗೆಗೆ ಶ್ರಮ ಪಡೋಕುತ್ತ ಅವು ಕಿವಿಮಾತು ಕೊಟ್ಟೋ. ಅಕಾಡೆಮಿನ ನಿಕಟಪೂರ್ವ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ಸಂಶೋಧನೆ ಮತ್ತೆ ಪುಸ್ತಕ ಪ್ರಕಟಣೆಗೆ ಒತ್ತು ನೀಡುವಂತಾಕುತ್ತ ಅವು ಕೇಳಿಕೊಂಡು, ಲಲಿತಾಜ ಮಲ್ಲಾರ ಅವು ಕೋಟಿ ತೀರ್ಥ ಪುಸ್ತಕನ ಬಿಡುಗಡೆ ಮಾಡ್ದು. ಹಂಗೆ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿ ಅವು ಆಕೇರಿ ಜಂಬರಲ್ಲಿ ಬ್ಯಾರೆ ಬ್ಯಾರೆ ಸಾಂಸ್ಕೃತಿಕ ಹಂಗೆ ಸಾಹಿತ್ಯ ಚಟುವಟಿಕೆಗೆ ಎಲ್ಲರ ಸಹಕಾರ ಅವಶ್ಯತ ಅವು ಮಾತಾಡ್ದು. ಸಾರ್ವಜನಿಕರ ಸೇವೆಗೆ ಡಿಸೆಂಬರ್ 8ರಂದು ಪ್ಯಾಟೆನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೊತ್ತಾರೆ 10:30 ಗಂಟೆಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೊಸ ಕಚೇರಿ ಶುರು ಆದೇತ ಗೊತ್ತಾಗುಟ್ಟು. ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ತಕ್ಕ ಮುಖ್ಯಸ್ಥರು ಹುತ್ರಿ ಹಬ್ಬಕ್ಕೆ ಸಮಯ ನಿರ್ಧಾರ ಮಾಡಿಲು. ಡಿಸೆಂಬರ್ 13ರಂದು ಇಗ್ಗುತಪ್ಪ ದೇವರ ಕಳ್ಳಾಡ್ಚ ಹಬ್ಬ ನಡೆದಿದೆ. ಡಿಸೆಂಬರ್ 14ರಂದು ಹುತ್ರಿ ಹಬ್ಬ ನಡೆದಿದೆ. ಡಿಸೆಂಬರ್ 14ಕ್ಕೆ ಇರುಳು, 7:30 ಗಂಟೆಗೆ ನೆರೆ ಕಟ್ಟುದು, 8:30 ಗಂಟೆಗೆ ಕದಿರು ತೆಗೆಯುವುದು, 9:30 ಗಂಟೆಗೆ ತೀರ್ಥ ಪ್ರಸಾದ ನಡೆದಿದೆ. ಅಂದೇ ಇರುಳು ಕೊಡಗಿನ ಎಲ್ಲಾ ಕಡೆ ಇರುಳು 7:50 ಗಂಟೆಗೆ ನೆರೆ ಕಟ್ಟುದು, ಕದಿರು ಕುಯ್ಯುವ ಕಾರ್ಯಕ್ರಮ ಇರುಳು 8:50 ಗಂಟೆಗೇತ ಕಕ್ಕಬೆ ಪಾಡಿ ಶ್ರೀ ಇಕ್ಕುತಪ್ಪ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಯೋಳು. ಪೇಟೆನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆನ ಹತ್ರ ಇದ್ದ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ದ ಸ್ಮಾರಕದ ಅಂಗಳಲ್ಲಿ ಡಿಸೆಂಬರ್ 7ರಂದು 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಜಂಬರ ನಡೆದಿದೆ. ಈ ಜಂಬರಲ್ಲಿ ಮುಖ್ಯ ನೆಂಟರಾಗಿ ಗ್ರೂಪ್ ಕ್ಯಾಪ್ಟನ್ ಬಿಎನ್ ಮನು ಭೀಮಯ್ಯ ಅವರ ಯುದ್ದ ಸ್ಮಾರಕಕ್ಕೆ ಹೂಹಾರ ಅರ್ಪಿಸಿ ಗೌರವ ನಮನ ಸಲ್ಲಿಸುವೆ. ಜಿಲ್ಲೆನ ಎಲ್ಲಾ ಮಾಜಿ ಯೋಧರು ಸಾರ್ವಜನಿಕರು ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಹಂಗೆ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಯಳು.

ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಸೆಮಿ ಸ್ಪೆಷಲ್ ವಾರ್ಡ್ನ ಶಾಸಕ ಡಾಕ್ಟರ್ ಮಂಥರಗೌಡ ಇಂದು ಉದ್ಘಾಟನೆ ಮಾಡಿಸಿ. ಮಡಿಕೇರಿ ಜಿಲ್ಲಾಸ್ಪತ್ರೆಯ ಪೊಮ್ಮಕ್ಕಪ್ಪಿಂಜ ಮಕ್ಕಳ ವಿಭಾಗದ ನಡೆದ ಕಾರ್ಯಕ್ರಮಕ್ಕೆ ಆಸ್ಪತ್ರೆಗೆ ದಾಖಲಾಪ ರೋಗಿಯಕ್ಕ ಇಕ್ಕಾಕನಿಗೆ ಕೊಡ್ತ ನಿಂಜ ಚೀಟಿದ ಬದಲು ರೋಗಿನ ವಿವರತ್ರ ಕೂಟಕ್ಕೆ ಅಂಗಕ್ಕೂ ಕೊಡ್ತ ಪಿಂಜ ಕೊಡ್ತನುಳ್ಳ ಚಿಕಿತ್ಸೆಯ ಪೂರ್ತಿ ವಿವರ ಪಿಂಜ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಸುಲಭತೆ ಕಟ್ಟುವಂತಹ ಪುಸ್ತಕತನ ಇದೇ ಸಂದರ್ಭದ ಬಿಡುಗಡೆ ಮಾಡಿಸಿ. ಬೆಂಜತಕ್ಕ ಪರಂದ ಶಾಸಕಂಗ ರೋಗಿಯಕ್ಕೆ ನಲ್ಲ ಪಿಂಜ ಗುಣಮಟ್ಟದ ಆರೋಗ್ಯ ಸೇವೆ ಕೊಟ್ಟನು ನನ್ನ ಉದ್ದೇಶಕ್ಕೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅವಶ್ಯ ಮೂಲಭೂತ ಸೌಲಭ್ಯತ್ನ ಕೊಡ್ತನುಂಡು ನನ್ನಿತ್ತು. ಜಿಲ್ಲೆಯಲ್ಲಿ ಪುದೇ ಆರೋಗ್ಯ ಸೇವೆ ಕೊಡ್ತನುಳ್ಳ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್, ಎಕ್ಸ್ರೇದ ಕೂಟಕ್ಕೆ ಎಂಆರ್ಐ ಸ್ಕ್ಯಾನ್ ಇರುವಂತಹ ಸೇವನೆ ಕೊಡ್ತಂಡು ಅಭಿವೃದ್ಧಿ ಬೆಟ್ಟ ಪೋಯಿನುಂಡು ಅರಿಚಿಟ್ಟದ್ದು. ಕಾರ್ಯಕ್ರಮಕ್ಕೆ ಜಿಲ್ಲಾ ಶಸ್ತ್ರಚಿಕಿತ್ಸಕಗಳಾದ ಡಾಕ್ಟರ್ ನಂಜುಂಡಯ್ಯ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಡೀನ್ ಲೋಕೇಶ್ ಕೂಡಲಿಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್.